ಗುಂಟೆಪ್ಪ ಅಂತ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ. ಸಮಯ 7:00 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಕೇಳಿ ಏರ್ ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ, ಭಾರತದ ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ. ನಾನು ನಿತೀಶ್ ಪಿ ಬೈಂದೂರು, ಸಂಶೋಧನಾ ವಿದ್ಯಾರ್ಥಿ, ಸಮೂಹ ಸಂವಹನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯ. ನನ್ನ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ನನ್ನ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಂವಹನ ವಿಭಾಗದ ವಿದ್ಯಾರ್ಥಿ. ನನ್ನ ಆಸಕ್ತಿ ಬಂದುಬಿಟ್ಟು ಸಾಹಿತ್ಯದ ಬಗ್ಗೆ ಓದೋದು, ಅಂದರೆ ಅದರಲ್ಲಿ ವಿಶೇಷವಾಗಿ ಕುವೆಂಪು ಅವರು, ಪಿ ಲಂಕೇಶ್ ಅವರು, ಜೊತೆಗೆ ನಮ್ಮ ಶಿವರಾಮ್ ಕಾರಂತ್, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಗ್ಗೆ ಹೆಚ್ಚಿನದಾಗಿ ನಾನು ಓದ್ತಾ ಇದ್ದೀನಿ. ಆಮೇಲೆ ಈ ವಿಭಾಗಕ್ಕೆ ಅಥವಾ ಈ ರಂಗಕ್ಕೆ ಏನಕ್ಕೆ ಪತ್ರಿಕೋದ್ಯಮಕ್ಕೆ ಬರಬೇಕನ್ನೋ ಒಂದು ಇಚ್ಛೆ ಏನಕ್ಕಂದರೆ, ಈ ನಮ್ಮ ಸಮಾಜದ ಒಂದು ಬೆನ್ನೆಲು, 4ನೇ ಸ್ತಂಭ ಅಂತಲೇ ನಮ್ಮ ಪತ್ರಿಕೋದ್ಯಮ ಕರೀತಾರೆ. ಸೊ ಅದರಿಂದ ನನ್ನ ದೇಶಕ್ಕೆ ನಾನು ಏನಾದರೂ ಸೇವೆ ಕೊಡ್ಬೋದು ಅನ್ನೋ ಒಂದು ಆಸೆ ನನ್ನಲ್ಲಿ ಇರೋದರಿಂದ ನಾನು ಈ ಪತ್ರಿಕೋದ್ಯಮ ವಿಭಾಗಕ್ಕೆ ನಾನು ಪ್ರವೇಶ ಪಡೆದಿದ್ದೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ 2ನೇ ವರ್ಷದಲ್ಲಿ ನಾನು ಸಂಶೋಧನಾ ಕ್ರಿಯೆಯನ್ನು ನಡೆಸ್ತಾ ಇದ್ದೀನಿ. ನನಗೆ ಸಂಗೀತ ಕೇಳೋದ್ರಲ್ಲಿ, ಹಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ನನ್ನ ಸಂಶೋಧನಾ ವಿಷಯ ಬಂದು ಸಿನಿಮಾದ ಮೇಲೆ ತಗೊಂಡು ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಸಿನಿಮಾ ಕ್ಷೇತ್ರದಲ್ಲಿ ಯುವ ಜನತೆಗೆ ಒಂದು ಏನಾದರೂ ನನ್ನಿಂದ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕನ್ನೋದೊಂದು ಆಸೆ. ನನ್ನ ಹೆಸರು ಹರಿಣಿ ಬಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಷನ್ನಲ್ಲಿ ಸಂಶೋಧಕ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಕಳೆದ 10 ವರ್ಷದಿಂದ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ ಇತ್ತು, ಅದರಲ್ಲಿ 2-3 ವರ್ಷ ಪತ್ರಿಕೋದ್ಯಮದಲ್ಲಿ ಕೂಡ ನಾನು ಕೆಲಸವನ್ನು ಮಾಡಿದ್ದೇನೆ. ತದನಂತರ ಎಡಿಟರ್ ಆಗಿ ಮತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್ ಲೀಡ್ ಆಗಿ ಬೇರೆ ಬೇರೆ ಕಂಪನೀಸ್ ಅಲ್ಲಿ ಈಕ್ವಿಟಿ ರಿಸರ್ಚ್ ಇರ್ಬೋದು ಅಥವಾ ಐಟಿ ಸೆಕ್ಟರ್ಸ್ ಅಲ್ಲಿ ಇರ್ಬೋದು ನಾನು ನನ್ನ ಕೆಲಸವನ್ನು ಸಹ ಮಾಡಿದ್ದೇನೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ವಿನೋದ್ ದಾಮಾಜಿ ಚವಾಣ್. ನಾನು ಮೂಲತಃ ಬಿಜಾಪುರ ಜಿಲ್ಲೆಯ ಅಥರ್ಗಾದ ರಾಮತೀರ್ಥ್ ಎಂಬ ಊರಿನವನು. ನನ್ನ ಹವ್ಯಾಸಗಳೆಂದರೆ ಕಥೆ ಬರೆಯುವುದು, ಫಿಟ್ನೆಸ್, ಆಟವಾಡುವುದು, ಫಿಲಮ್ ನೋಡುವುದು, ಟ್ರೆಕ್ಕಿಂಗ್ ಮತ್ತು ಮೌಂಟೇನರಿಂಗ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಾದಿಕ್ ಪಾಷಾ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ನಾನು PhD ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಕ್ರೀಡೆಯನ್ನು ನೋಡುವುದು, ವಾರ್ತೆಗಳನ್ನು ಕೇಳುವುದು, ಬರವಣಿಗೆ ಇತ್ಯಾದಿಗಳು. ನನ್ನ ಹೆಸರು ಚೇತನ್ ಬ್ರದರ್ ಪಾಟೀಲ್ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮದ ವಿದ್ಯಾರ್ಥಿ. ನನ್ನ ಹವ್ಯಾಸಗಳು ಬಂದುಬಿಟ್ಟು ಬುಕ್ಗಳನ್ನ ಓದ್ತೀನಿ, ಟ್ರಾವೆಲಿಂಗ್ ಮಾಡ್ತೀನಿ, ಆಮೇಲೆ ಬೇಜಾರಾದಾಗ ಕವಿತೆಗಳನ್ನ ಬರಿತೀನಿ. ಇಂದಿನ ಕಾರ್ಯಕ್ರಮ ಇರುವಂತದ್ದು ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ ಅಂತ ನಾವು ಆರಂಭಿಸ್ತಾ ಇರುವಂತದ್ದು. ಯುವಜನತೆ ಎಂದ ತಕ್ಷಣ ನಮಗೆ ಮೊದಲು ಗೊತ್ತಾಗುವಂಥದ್ದು ಜೋಶ್, ಈ ಒಂದು ನಮ್ಮ ಖುಷಿ ಎಲ್ಲವೂ ನಮ್ಮ ಮುಂದೆ ಬರುವಂತದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಹಾಡಿನೊಂದಿಗೆ ಆರಂಭಿಸ್ತಾ ಇದ್ದೇವೆ. ಜಗತ್ತೆ ನಿನ್ ಹಿಂದೆ ಬರುತ್ತೆ ನಾಳೆ, ಜೀವನ ಅಂಶವೇ ನಿನ್ನದು, ಮುಂದಿನ ಹೆಜ್ಜೆಯ ಹಿಂದಕ್ಕೆ ಹಾಕದೆ ಗೆಲ್ಲುವ ಸಾಧಿಯೂ ನಿನ್ನದು. ಬಾಗುಡುಗಾಗಿ ಸಿಡಿಲಾಗಿ ಮಿಂಚಾಗಿ ನಡೆಯೋದಾನ ಯಜಮಾನ ಶತ್ರು ಕಣ್ಣಲ್ಲಿ ಬೆರಳು ಆಚೋನೆ ನಿನ್ನ ಬೆರಳೆಲ್ಲ ಚೂರಿ ಕಣ ಅವನ ಎದೆಯಲ್ಲಿ ಇಲ್ಲಿ ತುಂಬೋನೆ ನೀನು ಹುಚ್ಚೆತ್ತ ಸಿಂಹ ಕಣ ಕಲಿಸೋ ಗುರುವು ಹಿಂದೆ ಇರಲು ಬಿಡು ಸಂಶಯ ಗುರಿಯು ಮುಂದೆ ಇರಲು ನಡೆಯೋ ನಿನಗೆ ಜಯ ಗುರುಗಾಗಿ ಸಿಡಿಲಾಗಿ ಮಿಂಚಾಗಿ ಸುಲ್ತಾನ ಯಜಮಾನ ಕಲಿಯುಗದ ಕೈಮಾರ್ಪ ತಲೆಯೀಗ ತುಂಬ ಕಟ್ಟೀನೋ ಹೊಡಿ ಬಂಡೆಗೆ ಸೀಳಾಗಲಿ ನಿನ್ನ ಕಾಲಿಂಗ ಕಲ್ಲು ಕಂಬಾನೋ ಗೋಡು ಭೂಮಿನ ಹೋಳಾಗಲಿ ಹೆಯ್ಯದ ಎಲ್ಲಿರುವ ತುತ್ತು ಸುಡಲಿ ದುಷ್ಮನ್ಗಳ ಕಟ್ಟು ಎಂದೇ ಸಾಮ್ರಾಜ್ಯನ ನೀ ಹೊಯ್ಸಳ ಒಂದ್ ದೇಶ ಸದೃಢವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿನ ಯುವಜನತೆಯ ಕೊಡುಗೆ ಅಪಾರವಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, 100 ಜನ ಸದೃಢ ಯುವಕರನ್ನು ನೀಡಿ ನಾನು ಬಲಾಢ್ಯ ಜಗದ್ಗುರು ಭಾರತವನ್ನ ಕಟ್ತೇನೆ, ಭಾರತದ ಯುವಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲುವಂಥದ್ದು ಯಾವುದೇ ಇಲ್ಲ, ಇಂತಹ 100 ಯುವಕರು ಭವ್ಯ ಭಾರತವನ್ನ ಕಟ್ಟಬಲ್ಲರು, ಏಕೆಂದ್ರೆ ಯುವಕರು ನವ ಭಾರತ ನಿರ್ಮಾಣ ಶಿಲ್ಪಿಗಳು ಎಂದು ಉಲ್ಲೇಖಿಸುತ್ತಾರೆ. 2011 ಜನಗಣತಿಯ ಆಧಾರವಾಗಿ ಭಾರತವು ಶೇಕಡ 41% ಯುವಜನತೆಯನ್ನು ಹೊಂದಿದೆ ಎನ್ನುವುದು ನಮಗೆ ತಿಳಿದು ಬರ್ತದೆ. ಭಾರತವು ಕೃಷಿ ಪ್ರಧಾನ ರಾಷ್ಟ್ರ, ಭಾರತಕ್ಕೆ ರೈತರೇ ಬೆನ್ನೆಲುಬು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಕೃಷಿಯಲ್ಲಿ ಯುವಜನತೆಯ ಪಾತ್ರದ ಬಗ್ಗೆ ಪರವಿರೋಧವಾಗಿ ನನ್ನ ಮಿತ್ರರು ಈಗ ಚರ್ಚಿಸಲಿದ್ದಾರೆ. ಪ್ರಥಮವಾಗಿ ವೆಂಕಟೇಶ್ ಅವರು ಪರವಾಗಿ ಮಾತನಾಡ್ತಾರೆ. ಭಾರತದ ಅಭಿವೃದ್ಧಿಯಲ್ಲಿ ಯುವಜನತೆ ಪಾತ್ರ, ಅದರಲ್ಲಿ ಬಂದ್ಬಿಟ್ಟು ಕೃಷಿಯಲ್ಲಿ ಯುವಜನತೆ ಪಾತ್ರದ ಬಗ್ಗೆ ನಾನು ಪರವಾಗಿ ಮಾತನಾಡಲು ಬಂದಿದ್ದೇನೆ. ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಾನೆ ಕರೆಯೋದು ನಮ್ಮ ಕೃಷಿ ಅಥವಾ ರೈತರನ್ನು ನಾವು ಬೆನ್ನೆಲುಬು ಅಂತ ಕರಿತೀವಿ. 7.5 ಅದಕ್ಕಿಂತ ಹೆಚ್ಚಿನಷ್ಟು ನಮ್ಗೆ GDPಯಲ್ಲಿ ನಮ್ಗೆ ಆದಾಯವನ್ನು ಕೃಷಿ ತಂದು ಕೊಡ್ತಾ ಇದೆ. ಜೊತೆಗೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ ದೇಶ, 70% ಹೆಚ್ಚಿನ ಜನ ನಾವು ಹಳ್ಳಿಗಾಡಿಂದಾನೆ ಬಂದಿರೋದ್ರಿಂದ ಅಲ್ಲಿ ನಮಗೆ ಹೊಲ ಗದ್ದೆಗಳಾಗಿರಬಹುದು, ತೋಟಗಾರಿಕೆ ಅಂತಹ ನಮಗೆ ಪ್ರದೇಶಗಳಾಗಿರ್ಬೋದು ತುಂಬ ಇರುತ್ತೆ. ಭೌಗೋಳಿಕವಾಗಿ ವಿವಿಧತೆಯನ್ನು ಕೂಡಿದಂಥ ನಮ್ಮ ದೇಶ ಆಗಿರೋದ್ರಿಂದ 60% ಅಂದರೆ 20 million ಹೆಚ್ಚಿನ ಜನ ನಮ್ಮ ಯುವಜನತೆ ನಮ್ಮ ಭಾರತದಲ್ಲಿ ಇದ್ದಾರೆ. ಆಧುನಿಕ ತಂತ್ರಜ್ಞಾನದ ಪರಿಚಯ ಇರಲಿಲ್ಲ. ಅವಾಗಿನ ಮತ್ತು ಇತ್ತೀಚಿನ ಒಂದು ನಾವು ಬೆಳವಣಿಗೆ ನೋಡಿದಾಗ ನಾವು ತಾಂತ್ರಿಕವಾಗಿ ಮತ್ತು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದೀವಿ. ತುರ್ತು ಪರಿಸ್ಥಿತಿ ಅಂದರೆ ನಮ್ಮ ದೇಶಕ್ಕೆ ಒಂದು 1972 ಸಮಯದಲ್ಲಿ ಬರಗಾಲವೊಂದನ್ನು ಬಂದಿತ್ತು. ಆ ಸಮಯದಲ್ಲಿ ಬೇರೆ ಬೇರೆ ದೇಶಗಳಿಂದ ನಾವು ಆಹಾರವನ್ನು ತೆಗೆದುಕೊಂಡಿದ್ದೀವಿ. ಅದಾದ ನಂತರ ಪಂಚವಾರ್ಷಿಕ ಯೋಜನೆಗಳಿಂದ ನಮ್ಮ ಕೃಷಿಯನ್ನು, ಕೃಷಿಯ ಪದ್ಧತಿಯನ್ನು, ಕೃಷಿಯ ರಂಗವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸಿರೋದ್ರೆ ನಮ್ಮ ಭಾರತ ದೇಶ ಸರ್ಕಾರ 2 ನಾವು ಯಾವುದೇ ಉಳಿಮೆ ಇಲ್ಲದೆ ನಾವು ಊಟವನ್ನು ಆಹಾರವನ್ನು ಪಡೆಯೋದಂತ ಕೊಟ್ಟಿದೆ. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆಗೋಸ್ಕರ ಕೃಷಿ ವಿಶ್ವವಿದ್ಯಾಲಯವನ್ನು ಕಟ್ಟಿದ್ದು, ಅದರ ಮೂಲಕ ನಮ್ಮ ಕೃಷಿಗೆ ನಮ್ಮ ಯುವಜನತೆಯನ್ನು ಹೆಚ್ಚಿನದಾಗಿ ಭಾಗವಹಿಸುವಿಕೆಯನ್ನು ಪಡೆಯಲು ಮಾಡ್ತಿದ್ದಾರೆ. ಅದಾದ ಮೇಲೆ ಹಳ್ಳಿಗಳಲ್ಲಿ ನೋಡಿದಾಗ ನೀವು 12th ಪದವೀಧರ ಪಡೆದು ಅದಾದ್ಮೇಲೂ ಅವರ ಒಂದು ಹೊಲ ಗದ್ದೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ನಮ್ಮ ಕೃಷಿಯನ್ನು ಇನ್ನೂ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಇವಾಗ ನೀರಾವರಿಯನ್ನು ಹನಿ ನೀರಾವರಿ ಮೂಲಕ ಅಥವಾ ನೈಸರ್ಗಿಕ ಸಂಪನ್ಮೂಲಗಳಂತಹ ನೀರನ್ನು ಪೈಪ್ಸೆಟ್ಗಳ ಮೂಲಕ ಬಳಸಿಕೊಂಡು ಕೃಷಿಯನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕವನ್ನು ತಗೊಂಡಾಗ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಮಳೆಯಾಗುತ್ತದೆ, ಬಿಟ್ಟರೆ ಈ ಕಡೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಗುಲ್ಬರ್ಗಾ, ರಾಯಚೂರು, ಯಾತಗಿರಿ, ಬಿಜಾಪುರ ಈ ಕಡೆ ಎಲ್ಲ ಕೃಷ್ಣಾ ನದಿ, ಭೀಮಾ ನದಿ ಹರಿಯುವುದರಿಂದ ಅಲ್ಲಿನ ಯುವಜನತೆ ಆಧುನಿಕ ತಂತ್ರಜ್ಞಾನವನ್ನು ಬೆಳೆಸಿಕೊಂಡು ಕೃಷಿಗೆ ತಮ್ಮದೇ ಆದ ಒಂದು ವಿಶೇಷ ಪಾತ್ರವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಒಂದು GDPಯನ್ನು ತಗೊಂಡಾಗಲೂ ಕೂಡ ಕೃಷಿಯೇ ನಮಗೆ ಪ್ರಧಾನವಾದ ಒಂದು ಪ್ರಾಮುಖ್ಯತೆ ಇದೆ. ಅದಕ್ಕಾಗಿ ಹೇಳೋದೇನೆಂದರೆ ಕೃಷಿಯಲ್ಲಿ ಯುವಜನತೆ ಭಾರತಕ್ಕೆ ಹೆಚ್ಚಿನ ಒಂದು ಭಾಗವಹಿಸುವಿಕೆ ನೀಡುತ್ತಿದ್ದಾರೆ ಅಂತ ಹೇಳ್ಬೋದು. ಸ್ವಾತಂತ್ರ್ಯದ ನಂತರ ನಮ್ಮ ಕೃಷಿ ಪದ್ಧತಿಯು ಇನ್ನೂ ಹಳೆಯ ಒಂದು ಉಳಿಗಮನ ಪದ್ಧತಿಯ ಕೃಷಿಯ ಆಧಾರಿತ ಪದ್ಧತಿಯನ್ನೇ ಬಯಸಿದ್ರು. ಅಂದ್ರೆ ಈ ಮಳೆ ಆಧಾರಿತವಾಗಿ ನೈಸರ್ಗಿಕ ಆಧಾರಿತವಾಗಿ ನಾವು ಕೃಷಿಯನ್ನ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಕೃಷಿಯ ಚಟುವಟಿಕೆಗಳನ್ನ ನಾವು ಹೆಚ್ಚಿಗೆ ಜಾಸ್ತಿ ಮಾಡ್ತಾ ಇದೀವಿ ಅಂತ ನಾವು ಹೇಳಬಹುದು. ಉದಾಹರಣೆಗೆ ಏನಪ್ಪ ಅಂದ್ರೆ, ನಾವು ಕೋವಿಡ್ನ ಸಾಂಕ್ರಾಮಿಕ ರೋಗದ ಒಂದು ಲಾಕ್ಡೌನ್ ಅಂತ ಸಮಯದಲ್ಲಿ ಎಲ್ಲಾ ಇಡೀ ನಗರದಲ್ಲಿ ಇರ್ತಕ್ಕಂತ ಎಲ್ಲಾ ಜನ ಮರಳಿ ಹಳ್ಳಿಗಳಿಗೆ ಬಂದ್ರು. ಆ ಸಮಯದಲ್ಲಿ ನಮಗೆ ಶಕ್ತಿ ನೀಡಿದಾಗ್ಲಿ, ನಮಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಟ್ಟಿದಾಗ್ಲಿ ಕೃಷಿ ಮಾತ್ರ ಅಂತ ಅನ್ಬೋದು. ಕೃಷಿ ಅಂದ್ರೆ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಂದ್ರೆ ಇದರಿಂದ ಏನಪ್ಪ ನಮ್ಗೆ ಅರ್ಥ ಆಗೋದಂದ್ರೆ, ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ಪ್ರಧಾನವಾಗಿ ನಮ್ಮನ್ನ ಬೆಳೆಸೋದು, ನಮ್ಮನ್ನು ಕಾಪಾಡೋದೇನಪ್ಪ ಅಂದ್ರೆ ನಮ್ಮ ಕೃಷಿ ಅಥವಾ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಎಷ್ಟೋ ಜನ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ. ನಗರಕ್ಕೆ ಬಂದ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಭೂಮಿಯನ್ನು ವಿಲೇವಾರಿ ಮಾಡ್ತಿದ್ದಾರೆ. ಅದ್ರ ಬದಲು ನಗರಕ್ಕೆ ವಲಸೆ ಹೋಗಿರ್ತಕ್ಕಂಥ ನಮ್ಮ ಹಳ್ಳಿ ಜನರು ಮರಳಿ ಹಳ್ಳಿಗಳಿಗೆ ಬಂದು ಕೃಷಿ ಚಟುವಟಿಕೆಗಳನ್ನ ಆರಂಭಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಜಲ ನೀರನ್ನಾಗಿರ್ಬೋದು ಅಥವಾ ಕೆರೆ ಕಟ್ಟೆಗಳ ನೀರಾಗಿರ್ಬೋದು, ಕಾಲುವೆ ನೀರನ್ನಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಆಧುನಿಕ ತಂತ್ರಜ್ಞಾನದ ಮೂಲಕ ಬಳಕೆ ಮಾಡಿಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನ ಇನ್ನೂ ಹೆಚ್ಚಿಸಬಹುದು. ಇದರಿಂದ ನಮ್ಮ ದೇಶಕ್ಕೂ ಹೆಚ್ಚಿನ ಆದಾಯ ತರಬಹುದು, ದೇಶಕ್ಕೆಲ್ಲ ನಮ್ಮ ಇಡೀ ವಿಶ್ವಕ್ಕೆ ನಮ್ಮ ದೇಶದಿಂದ ಹೆಚ್ಚಿನ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಅದನ್ನು ಹೆಚ್ಚಿಗೆ ನಾವು ರಫ್ತು ಮಾಡಬಹುದು. ರಫ್ತು ಮಾಡೋದಕ್ಕೆ ನಮ್ಮ ಯುವ ಜನತೆ ಪಾತ್ರ ತುಂಬಾ ಮಹತ್ವ ಪಡೆದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಭಾರತ ಹಳ್ಳಿಯಿಂದ ಕೂಡಿದ ರಾಷ್ಟ್ರವಾದರೂ ಜಿಡಿಪಿಗೆ ಕೃಷಿ ಕೊಡುವಂತಹ ಕೊಡುಗೆ ಅತಿ ಹೆಚ್ಚು. ಕೃಷಿ ವಿಶ್ವವಿದ್ಯಾನಿಲಯಗಳು ಯುವಜನತೆಯನ್ನ ಕೃಷಿಯತ್ತ ಒಲವು ತೋರುವಂತೆ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. COVID-19 ಎನ್ನುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಕೃಷಿ ಜನರನ್ನ ಕೈಬಿಟ್ಟಿಲ್ಲ. ಈ ವಿಚಾರವಾಗಿ ವೆಂಕಟೇಶ್ ಅವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಇದರ ವಿರೋಧವಾಗಿ ಶಿವಕುಮಾರ್ ಅವರು ಹೇಳಲಿಕ್ಕಿದ್ದಾರೆ. ಸ್ನೇಹಿತರಾದ ವೆಂಕಟೇಶ್ ಇಷ್ಟೊತ್ತು ಮಾತಾಡಿದ್ರು, ಕೇಳಿದ್ದೀರಾ. ನನ್ನ ಅನಿಸಿಕೆ ಏನಂದ್ರೆ, ಭಾರತದ ಅಭಿವೃದ್ಧಿಯಲ್ಲಿ ಕೃಷಿ ಪಾತ್ರದಲ್ಲಿ ಯುವ ಜನತೆಯ ಪಾತ್ರ ಅಷ್ಟು ಕಷ್ಟಲ್ಲ. ಹೇಗೆ ಅಂತಂದ್ರೆ, ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನೋಡೋದಾದ್ರೆ ತುಂಬಾ ನಗರೀಕರಣ ಹೊಂದ್ತಾ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ನೋಡೋದಾದ್ರೆ ಒಂದೆರಡು ವರ್ಷಗಳ ನಂತರದಿಂದ ಈ ಕೋವಿಡ್ ಲಾಕ್ಡೌನ್ ಆದ ಇದರಿಂದ ವಲಸೆ ಬಂದಿದ್ದಾರೆ. ಓಕೆ, ಸಮಯ ಸಂದರ್ಭಕ್ಕೆ ಹೊಂದಕೋ ಹೋಗೋದು ಮನುಷ್ಯನ ಲಕ್ಷಣ ಆಗಿರೋದ್ರಿಂದ ಅವರು ಒಂದೆರಡು ವರ್ಷ ಇದು ಮುಗಿದ ನಂತರ ಮತ್ತೆ ಎಲ್ಲಿದ್ರು ವಾಸ್ತವ ಅಲ್ಲಿಗೆ ಓಡ್ತಾರೆ. ಆಗಿದ್ದಾಗ ಹೆಚ್ಚು ಯುವ ಜನತೆನೆ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ನಾನು ನಂಬಕ್ಕೆ ಇಷ್ಟಪಡಲ್ಲ, ಒಪ್ಕೊಳ್ಳಲ್ಲ. ಯುವ ಜನತೆ ಏನಂದ್ರೆ, ಈಗ ಜಾಸ್ತಿ ತಂತ್ರಜ್ಞಾನ ಅಂತ ಬಂದು ಇನ್ನೊಂದು ಬೇರೆ ಕ್ಷೇತ್ರಗಳಲ್ಲಿ ಜಾಸ್ತಿ ತನ್ನ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಂತ ಇದ್ದಾರೆ. ಹಾಗಾಗಿ ಯುವ ಜನತೆಯ ಪಾತ್ರ ಅಲ್ಲಿ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ. ಪ್ರಸ್ತುತ ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ರೈತ ಒಂದು ಬೆಳೆಯನ್ನು ತೆಗಿಬೇಕು ಅಂತಂದರೆ 7-8 ತಿಂಗಳು ಟೈಮ್ ತಗೊಂತಾರೆ. 8 ತಿಂಗಳು ಬೆಳೆದ ನಂತರ ಅದನ್ನು ದವಸ ಧಾನ್ಯಗಳನ್ನು ಮಾರ್ಕೆಟ್ಗೆ ತಂದು ಮಾರಬೇಕಾದ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಅವರು ನಗರಕ್ಕೆ ಬಂದು ಸೇಲ್ ಮಾಡಬೇಕಾಗುತ್ತದೆ. ಹಂಗಿರುವಾಗ ಈ ಹಳ್ಳಿ ಗ್ರಾಮೀಣ ಭಾಗದಲ್ಲೇ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಧ್ಯವರ್ತಿಗಳಿಂದ ಅವರೂ ಹೊಡೆತ ತಿಂತಾರೆ ಯಾರು ರೈತರು. ಹಂಗಾಗಿ ಅವರು ನಗರಕ್ಕೆ ಬಂದು ಅದನ್ನು ಮಾರಬೇಕಾಗಿರೋದ್ರಿಂದ ಇದ್ದಷ್ಟು ಬೆಲೆಗೇನೆ ಕೊಟ್ಟು ತನ್ನ ಧಾನ್ಯಗಳನ್ನು ಹೋಗಬೇಕಾಗುತ್ತೆ. ಹಿಂಗಿರುವಾಗ ರೈತರು ಇಂದು ಬದುಕ್ತಿರೋ ಸ್ಥಿತಿ ನೋಡಿದ್ರೆ ತುಂಬ ಅಯ್ಯೋ ಅನಿಸ್ತದೆ. ಒಬ್ಬ ಯೋಧ, ಒಬ್ಬ ರೈತ ಅಂತ ಬಂದರೆ ದೇಶಕ್ಕಾಗಿ ಅವ್ರದ್ದೇ ಹೆಚ್ಚಿಗೆ ಕೊಡುಗೆ ಇರ್ತದೆ. ಒಬ್ಬರು ಯೋಧನ ನೋಡೋ ರೀತಿ ರೈತನಿಗೆ ಇಲ್ಲಿ ಈಗಲೂ ಸಹ ಆ ಥರ ಬೆಲೆ ಅವರನ್ನು ನೋಡಲ್ಲ, ನೋಡೋ ದೃಷ್ಟಿ ಬೇರೆ ಇರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಒಬ್ಬ ರೈತ ಬೆಳೆದು ಹಾಲಾಕಿ ಭತ್ತ ಬೆಳೆದ್ರೇ ಪ್ರತಿಯೊಬ್ಬ ನಗರವಾಸಿಗಳು ಸಹ ತಿನ್ನೋದು. ಅದನ್ನ ಇಲ್ಲಿವರೆಗೂ ತಿಳ್ಕೊಂಡಿಲ್ಲ, ಎಲ್ಲ ಬರೀ ನಾವು ಕೊಟ್ಟಿದ್ದೆ ಕಾಂಟ್ರಿಬ್ಯೂಷನ್ ಅಂತ ಹಿಂದೂ ಹೇಳ್ಕೊಂತಾರೆ. ಅದಲ್ಲ, ದೇಶದ ಅಭಿವೃದ್ಧಿ ಅಂತ ಹಿನ್ನೆಲೆ ನೋಡೋದಾದ್ರೆ ಆಗಿನಿಂದನೂ ಕೃಷಿ ಬೆನ್ನೆಲುಬಾಗಿರೋ ದೇಶ ಇಂದೂ ಮುಂದುವರಿತಾ ಇರೋದನ್ನು ಸಹ ಕೃಷಿಕರಿಂದಾನೆ. ಕೃಷಿ ಒಂದು ಮಾಡೋದು ಬಿಟ್ಟಿದ್ರೆ ರೈತರು, ಯುವ ಜನತೆ ತಮ್ಮ ಈಗೇನು IT BT ಸೆಕ್ಟ್ರು ಅಂತೆಲ್ಲ ಹೇಗೆ ಮಾಡ್ತಾ ಇದ್ದಾರೋ, ಅದಕ್ಕೆ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಇರೋ ವಾತಾವರಣ ಜಾಗ ಇರ್ಬೋದು, ಇದಕ್ಕೆಲ್ಲ ಕೃಷಿ ರೈತ ಕಷ್ಟಪಡದಿದ್ರೆ ಇವ್ರಿಗೆಲ್ಲ ಒಂದು ಅವಕಾಶ ಅನ್ನೋದೇ ಸಿಗ್ತಾ ಇರಲಿಲ್ಲ. ಹಿಂಗಿರುವಾಗ ಬರೀ ಯೂತ್ಸೇ ಯುವ ಜನರೇ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಂಬಲ್ಲ. ಯುವಜನತೆ ಕೃಷಿಯಲ್ಲಿ ಕಳಪೆ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಮಾಡದೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದಾರೆ, ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜೋತು ಬಿದ್ದಿದ್ದಾರೆ ನಮ್ಮ ಯುವಜನತೆ. ಕೃಷಿಕ ತನ್ನ ಎಲ್ಲಾ ಮಾದರಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಬೇಕಾಗತ್ತೆ. ಅವಾಗ ಮಾತ್ರ ಇದರಲ್ಲಿ ಇದು ಹೀಗೆ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಿತ ಜನವರ್ಗ, ಶಿಕ್ಷಿತ ಯುವಜನತೆ ಈ ಒಂದು ಕೃಷಿಯಲ್ಲಿ ತೊಡಕೊಂಡ್ರೆ ಮಾತ್ರ ಕೃಷಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಶಿವಕುಮಾರ್ ಅವರ ವಾದ. ಯುವಜನತೆ ಕೃಷಿಗೆ ಒಲವನ್ನು ತೋರುವುದರ ಮೂಲಕ ಭವ್ಯ ಭಾರತದ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಗರದತ್ತ ಹೆಚ್ಚಿನ ಒಲವನ್ನು ತೋರ್ತಿರುವಂತಹ ನಮ್ಮ ಏನು ಯುವಜನತೆ ಇದೆ, ಕೃಷಿಯತ್ತ ಹೆಚ್ಚಿನ ಒಲವನ್ನು ತೋರಿಸಿದ್ರೆ ವಿಶ್ವದ ಫುಡ್ ಬಾಸ್ಕೆಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ್ಯಪ್ಗಳನ್ನು ಬಳಕೆ ಮಾಡಿಕೊಂಡು ನಾವು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು ಅಥವಾ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ವಿಜ್ಞಾನಿಗಳು ಹೇಗೆ ಹೊಸ ಸ್ಪೇಸ್ ಶಿಪ್ಗಳನ್ನು ಬಳಕೆ ಮಾಡಿಕೊಂಡು ಹೊಸ ಹೊಸ ಪ್ರದೇಶಗಳನ್ನು ಅನ್ವೇಷಣೆ ಮಾಡ್ತಾರೋ, ಅದೇ ರೀತಿ ವಿಜ್ಞಾನಿಗಳು ಕೃಷಿಯತ್ತ ಒಲವನ್ನು ತೋರಿ ಅದರಲ್ಲಿ ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಹೋದರೆ ಕೃಷಿಯಲ್ಲಿ ನಾವು ಪ್ರಮುಖ ಸ್ಥಾನವನ್ನು ಮತ್ತೆ ಗಳಿಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇರೋದಿಲ್ಲ. ಹೀಗೆ ನನಗೆ ಇಷ್ಟೆಲ್ಲ ವಿಚಾರಗಳನ್ನು ಕೇಳ್ತಾ ಇರುವಾಗ ಒಂದು ಗೀತೆ ನನ್ನ ತಲೆಯಲ್ಲಿ ಬರ್ತಾ ಇದೆ, ಯಾವುದಂತಂದ್ರೆ ಉಳುವ ಯೋಗಿಯ ನೋಡಲಿ. ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಪ್ರಸ್ತುತತೆಯಲ್ಲಿ ಯುವಜನತೆ ಎಂದಾಕ್ಷಣ ಐಟಿ ಮಾಹಿತಿ ತಂತ್ರಜ್ಞಾನ ಎನ್ನುವುದು ಸಾಮಾನ್ಯವಾಗಿ ನಮ್ಮ ಮೈಂಡ್ಗೆ ಬರ್ತದೆ. ವಿಶ್ವದಲ್ಲಿ ಐಟಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ದೇಶ ಭಾರತ, ಅದರಲ್ಲೂ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಬೆಂಗಳೂರು. ಭಾರತದ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕೆ ಯುವಜನತೆಯ ಕೊಡುಗೆಯ ಕುರಿತು ಪರವಾಗಿ ನಮ್ಮ ಹರಿಣಿಯವರು ಈಗ ವಾದವನ್ನು ಮಂಡಿಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಳೆದ 10 ವರ್ಷಗಳ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ ಏನಿದೆ, ನಾನು ಅದರಲ್ಲಿ ಕನಿಷ್ಠವಾದರೂ 1-7 ವರ್ಷ ನಾನು ಐಟಿ ಸೆಕ್ಟರಲ್ಲಿ ಸಹ ನಾನು ಕೆಲಸವನ್ನು ಮಾಡಿದ್ದೇನೆ. ಸೊ ಹಾಗಾಗಿ ಭಾರತದಲ್ಲಿ ಯುವಕರ ಕಾಂಟ್ರಿಬ್ಯೂಷನ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಐಟಿ ಸೆಕ್ಟರಲ್ಲಿ ಎಷ್ಟುವರೆಗೆ ಮುಂದುವರೆದಿದೆ ಅಂತ ಹೇಳಿ ಒಂದು ಮುನ್ನೋಟವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾರತದಲ್ಲಿ 18-29 ವರ್ಷದ ಯುವಕರೇನಿದ್ದಾರೆ ಅವರು ಆಲ್ಮೋಸ್ಟ್ ನಮ್ಮ ನೇಬರಿಂಗ್ ಕಂಟ್ರೀಸ್ಗಲ್ಲಿ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಇದ್ದೇವೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಪರ್ಸೆಂಟೇಜ್ ವೈಸ್ ಕೊಡಬೇಕು ಅಂತಂದ್ರೆ ಕನಿಷ್ಠ 20% ಆದ್ರೂ ಅಥವಾ 20% ನಮ್ಮ ಯುವಕರೇನಿದ್ದಾರೆ ಅವರು ನಮ್ಮ ಭಾರತದ ಇಂಡಿಯನ್ ಎಕನಾಮಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾರಲ್ಲ ಅದು ಜಾಸ್ತಿ ಇದೆ. ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ 261 ಮಿಲಿಯನ್ ಜನಸಂಖ್ಯೆ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗಿ 18-29 ವರ್ಷದ ಯುವಕರಲ್ಲಿ ನಾವು ಇದನ್ನು ಕಾಣುತ್ತೇವೆ. ಯುನೈಟೆಡ್ ನೇಷನ್ಸ್ ಅವರು ಹೇಳುವ ಪ್ರಕಾರ ಆದರೆ ಐಟಿ ಸೆಕ್ಟ್ರಲ್ಲಿ 15-29 ವರ್ಷದ ಯುವಕರೇನಿದ್ದಾರೆ ಅವರು ಒಟ್ಟಿಗೆ ನೋಡಿದ್ರೆ 1.8 ಬಿಲಿಯನ್ ಅಷ್ಟು ಬರ್ತಾರೆ. ಅದರಲ್ಲೂ ಸಹ ಭಾರತದಲ್ಲಿ ಮಾತ್ರ 20% ಅಷ್ಟು ಹಾಕೊಳ್ಬಹುದು ನಾವು, ಅದು 36.6 ಕೋಟಿಯಷ್ಟು ಜನಸಂಖ್ಯೆ ಬರ್ತೇವೆ ನಾವು. ಅದಲ್ಲದೆ ಪ್ರತಿ ವರ್ಷ ನೀಟ್ ಎಕ್ಸಾಮ್ ಅಲ್ಲಿ ಬರೆಯೋರು ಸಹ ಅದರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಐಟಿ ಸೆಕ್ಟರ್ ಅಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಎಕನಾಮಿ ವೀಕ್ ಆಗಿದೆ ಅಂತ ಹೇಳ್ಬೋದು, ಅಥವಾ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಿರುದ್ಯೋಗಿತನ ಏನಿದೆ ಅಂತ ಹೇಳ್ತೀವಿ ಅದು ಜಾಸ್ತಿ ಇದೆ ಅಂತ ಹೇಳಿ ವಾದಕ್ಕೆ ಬರಬಹುದು. ಆದರೆ ಕಳೆದ 2 ವರ್ಷಗಳಿಂದ ಈ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನು ಕರಿತಿದ್ದೇವಲ್ಲ ಅದು ಒಂದು ಮಟ್ಟಕ್ಕೆ ಅದು ಸ್ಥಗಿತ ಆಗಿದೆ ಅಂತಲೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಐಟಿ ಸೆಕ್ಟರಲ್ಲಿ ಪ್ರಾಮುಖ್ಯತೆಯಿಂದ ನೋಡಿದ್ರೆ ಅದರಲ್ಲಿ ಬಂದು ಮಾರ್ಕೆಟ್ ಸ್ಟೆಬಿಲೈಸ್ ಆಗಿದೆ. ಮಾರ್ಕೆಟ್ ಸ್ಟೆಬಿಲೈಸೇಷನ್ ಅಂತ ನಾವೇನು ಕರಿತೀವಲ್ಲ ಅದರಲ್ಲಿ ಒಂದು ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಹೋಗಬೇಕಾದ್ರೆ ಒಂದು ಮನುಷ್ಯನಿಗೆ ಎಷ್ಟು ಪರ್ಸೆಂಟೇಜ್ ಅವರು ಹೈಕ್ ಸ್ಯಾಲ್ರಿ ಹೈಕಲ್ಲಿ ಏನು ಮಾತಾಡ್ತೀವಲ್ಲ ಅದು ಆಲ್ಮೋಸ್ಟ್ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಆಲ್ಮೋಸ್ಟ್ 100% ಜಂಪ್ ಆಗಿದೆ. ಸೊ ಇವಾಗಷ್ಟೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗಡೆ ಬರೋಂಥ ಸ್ಟೂಡೆಂಟ್ಸಿಗೆ ಇವಾಗ ಅದರದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದು ಕಮ್ಮಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ 1-2-3 ವರ್ಷಗಳಿಂದ ನೋಡಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನಾವೇನು ಐಟಿ ಸೆಕ್ಟರ್ಸಲ್ಲಿ ಕರಿತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಅದು ಕೋವಿಡ್ ನಂತರ ಆಗಿರೋ ಪರಿಸ್ಥಿತಿಲಾದರೆ ಅದರದ ಪ್ರಮಾಣತೆ ಇನ್ನೂ ಹೆಚ್ಚಿಗೆ ನಾವು ನೋಡಲಿಕ್ಕೆ ಬಯಸ್ತೇವೆ. ಯಾಕಂತಂದರೆ ನಾವು ಆರೋಗ್ಯ ಸೇತುವೆ ಆ್ಯಪ್ ಇರ್ಬೋದು ಅಥವಾ ಬೇರೆ ಆ್ಯಪ್ಗಳಿರ್ಬೋದು ಅಂಥ ಆ್ಯಪ್ಸ್ಗೆ ಐ ಟಿ ಸೆಕ್ಟರ್ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪರ್ಸೆಂಟೇಜ್ ವೈಸ್ ನಾವು ತಗೊಳ್ಳೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ಸುಮಾರು $7.8 billion ಇಂಡಸ್ಟ್ರಿ ಆಗಿದೆ. ಸೊ ನಾವು ಎಕನಾಮಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ನಾವು ಅದರಲ್ಲಿ ನಾವು ಕಾಣಿಸ್ಕೊಳ್ತೇವೆ. ಸೊ 2025 ಪ್ರೊಜೆಕ್ಷನ್ಸ್ ನಾವು ನೋಡಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆತನ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಐ ಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಯಾರು ಪಾಸ್ ಔಟ್ ಆಗ್ತಾರಲ್ಲ ಅವ್ರಿಗೆ ಸಹ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಲ್ಲದೆ ಮಷೀನ್ ಲರ್ನಿಂಗ್ ಅಂತ ನಾವೇನು ಹೇಳ್ತೀವಿ, ಇವಾಗ ನಾವು ಅಲೆಕ್ಸಾ ಇರ್ಬೋದು ಅಥವಾ ಸಿರಿ ಇರ್ಬೋದು ಅದನ್ನು ನಾವು ಯೂಸ್ ಮಾಡೋ ಮಷೀನ್ ಲರ್ನಿಂಗ್ ಏನಿರುತ್ತಲ್ಲ ಆ ಮಷೀನ್ ಲರ್ನಿಂಗು ಸಹ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ NLP ಅಂತ ನಾವೇನು ಕರಿತೀವಿ ಅದರಲ್ಲೂ ಸಹ ನಾವು ಡೆವಲಪ್ಮೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಆ ಡೆವಲಪ್ಮೆಂಟ್ ಎಷ್ಟು ಪರ್ಸೆಂಟೇಜ್ಗೆ 2020 ತನಕ ನಾವು ನೋಡಿದೀವಿ ಅಂದರೆ ಶೇಕಡಾ 52% ಅದು ಇನ್ಕ್ರೀಸ್ ಆಗಿರಲಿಕ್ಕೆ ಚಾನ್ಸಸ್ ಇದೆ. ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಅವರ ರೆಕಾರ್ಡ್ಸ್ ಪ್ರಕಾರ ನಾವು ತಗೊಳ್ಳೋದಾದರೆ $2.8 billion ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ ಸೆಗ್ಮೆಂಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಅದಲ್ಲದೆ ಇವಾಗ ನಾವು ಕೋವಿಡ್ ನಂತರ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮಲ್ಲಿ ಸಿಕ್ಕಾಪಟ್ಟೆ ಯುನೋ ಯೂತ್ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಥವಾ ದೊಡ್ಡವರು ಸಹ ಆಗಿರ್ಬೋದು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಇಂಡಸ್ಟ್ರಿಲಿ ಅವ್ರು ಇನ್ವಾಲ್ವ್ ಆದಾಗ ಅದಕ್ಕೆ ತಕ್ಕಂಗೆ ಡೆವಲಪರ್ಸು ಇನ್ಕ್ರೀಸ್ ಆಗ್ತಾ ಇರ್ತಾರೆ, ಅದ್ರ ತಕ್ಕಂಗೆ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸು ಇನ್ಕ್ರೀಸ್ ಆಗ್ತಾ ಇರ್ತವೆ. ಸ್ಮಾರ್ಟ್ಫೋನ್ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡೋದಾದರೆ ಸ್ಮಾರ್ಟ್ಫೋನ್ಸ್ ಇನ್ಕ್ರೀಸ್ ಆಗಿದೆ. ಈ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಿಂದ ನಾವು ಕೆಲಸ ಮಾಡೋಂಥದ್ದು ಏನಿರಲಿ ಅಥವಾ ಮನೆಯಿಂದ ಆಟಾಡೋಂಥದ್ದು ಏನಿರಲಿ ಅಥವಾ ಮತ್ತೆ ಮನೆಯಿಂದ ಕಲಿಯೋಂಥದ್ದು ಏನಿರಲಿ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದರೆ ಲ್ಯಾಪ್ಟಾಪ್ಸ್ಗಳು ಮತ್ತು ಮೊಬೈಲ್ ಫೋನ್ಸ್ಗಳು ಸಹ ನಾವು ಅದನ್ನು ಇನ್ಕ್ರೀಸ್ ಆಗಿ ನೋಡ್ತಾ ಇದ್ದೀವಿ. ಅದಲ್ಲದೆ ವೆಬ್ ಕ್ಯಾಮ್ಸ್ ಇರ್ಬೋದು ಅಥವಾ ಆನ್ಲೈನ್ದು LED ಲೈಟಿಂಗ್ಸ್ ಇರ್ಬೋದು, ನಮ್ಮ ಫೇಸ್ ಚೆನ್ನಾಗಿ ಕಾಣಬೇಕು ಅಥವಾ ಆನ್ಲೈನಲ್ಲಿ ನಾವು ಪಾಠ ಮಾಡಬೇಕಾದ್ರೆ ಅಥವಾ ನಾವು ಪಾಠ ಕೇಳಿಸ್ಕೊಳ್ಬೇಕಾದ್ರೆ ಏನು ನಮ್ಮ ಲೈಟಿಂಗ್ ಸಿಸ್ಟಮ್ಸ್ ಚೆನ್ನಾಗಿರಬೇಕು ಅಂದ್ಕೊಳ್ತೀವಲ್ಲ ಅದು ಸಹ ಆ ಇಂಡಸ್ಟ್ರಿಗಳು ಸಹ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು ಸರ್ಕಲ್ ಇದ್ದಾಗೆ ಅದು ಆ ಇಂಡಸ್ಟ್ರೀಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಇರೋ ಹಾರ್ಡ್ವೇರ್ ಟೆಕ್ನಾಲಜೀಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು ಅಥವಾ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ಗಳಾಗಿರ್ಬೋದು ಅವು ಕೂಡ ಇನ್ಕ್ರೀಸ್ ಆಗುತ್ತೆ. ಅವೆಲ್ಲ ಇನ್ಕ್ರೀಸ್ ಆದಾಗ ಅದು ನ್ಯಾಚುರಲ್ ಆಗಿ ಏನಾಗುತ್ತೆ ಅಂತಂದರೆ ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಆ ಸೆಕ್ಟರ್ಸಲ್ಲಿ ಇನ್ಕ್ರೀಸನ್ನು ನಾವು ನೋಡ್ತೇವೆ. ಸೊ ಆನ್ಲೈನ್ ಗೇಮಿಂಗ್ ಮಾತ್ರ ನಾವು ತಗೊಂಡ್ರೇನು ಸಹ ಆಲ್ಮೋಸ್ಟ್ 29,000 crore ಅಷ್ಟು ಅದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇವಲ್ಲದೆ ಸ್ಟಾರ್ಟಪ್ ಕಂಪನಿಗಳ ಬಗ್ಗೆ ನಾವು ಮಾತಾಡೋದಾದರೆ 2018 ಸ್ಟಾರ್ಟಪ್ ಕಂಪನೀಸ್ಗಳು ಇನ್ನೂ ತುಂಬ ರೈಸನ್ನು ನೋಡಿದೆ. 2016 ಯಾವಾಗ ಸ್ಟಾರ್ಟಪ್ ಕಂಪನೀಸ್ ನಾವು ಸ್ಕಿಲ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಂತ ನಾವೇನು ಕರಿತೀವಲ್ಲ ಅದರಲ್ಲಿ ಶುರು ಆದಾಗ ಅಥವಾ ಡಿಜಿಟಲ್ ಇಂಡಿಯಾ ಪ್ಲಾಟ್ಫಾರ್ಮ್ ಶುರು ಆದಾಗ ಸ್ಟಾರ್ಟಪ್ ಕಂಪನಿಗಳು ಸಹ ಅದೇ ಟೈಮಲ್ಲಿ ಸ್ಟಾರ್ಟ್ ಆಗಿದ್ವು. ಅವು ಸ್ಟಾರ್ಟ್ ಆದಾಗ ಪರ್ ಡೇ ಇವತ್ತಿನ ದಿನ ಬರೀ IT ಸೆಕ್ಟರ್ಸಲ್ಲಿ ಮಾತ್ರ ಸ್ಟಾರ್ಟಪ್ಸ್ ನಾವು ನೋಡೋದಾದರೆ 2-3 ಕಂಪನಿ ಪ್ರತಿ ದಿನ ಅದು ರಿಜಿಸ್ಟರ್ ಆಗ್ತಾ ಇರುತ್ತೆ. ಸ್ಟಾರ್ಟಪ್ ಕಂಪನಿ ಕಾರ್ಪೊರೇಷನ್ ಅವ್ರು ಏನು ಹೇಳ್ತಾರೆ ಇಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಪ್ರತಿದಿನ ಅದು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಇದನ್ನ ನಾವು 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಸಹ ನಾವು ಅದನ್ನ ಕರಿಬಹುದು. ಇದನ್ನ ರುಜು ಮಾಡಿಸಿರೋದು ಯಾರಪ್ಪ ಅಂತ ಹೇಳಿದ್ರೆ, DPIIT ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ನಾವೇನ್ ಕರಿತೀವಿ, ಅವರು ಅದನ್ನ ರುಜು ಪಡಿಸ್ತಾರೆ. ಅದರಲ್ಲದೆ 10,000 ಸ್ಟಾರ್ಟ್ಅಪ್ಸ್ ಕಳೆದ 180 ದಿನದೊಳಗಡೆ ಸ್ಟಾರ್ಟ್ ಆಗಿದೆ. ಅವಲ್ಲದೆ ಜಾಬ್ ರೆಕಗ್ನಿಷನ್ ಅಲ್ಲಿ ನೋಡಬೇಕಾದ್ರೆ 2023-21 1.7 lakh ಜಾಬ್ಸ್ ಜನರೇಟ್ ಆಗಿದೆ. ಇವತ್ತು ಇದೇ ಸ್ಟಾರ್ಟ್ಅಪ್ ಇಂಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲ, ಅದು ನಮಗೆ ಗ್ಲೋಬಲಿ ಅದನ್ನು ಬಂದು ಜನ ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹೌದಪ್ಪ, ಭಾರತದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಕೂಡ ಅವರು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಪ್ರಕಾರ ನೋಡೋದಾದರೆ ಸಾಫ್ಟ್ವೇರ್ದು ಮತ್ತು ಹಾರ್ಡ್ವೇರ್ದು ಫರ್ಮ್ಸ್ಗಳದ್ದು 23.3% ನಾವು ಇಂಡಿಯನ್ ಮಾರ್ಕೆಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅವಲ್ಲದೆ IT ಸರ್ವಿಸಸ್ ಸೆಕ್ಟರ್ ಅಥವಾ IT ಸಂಬಂಧಪಟ್ಟಿದ್ದು ITES ಸೆಕ್ಟರ್ ಅಂತ ನಾವೇನು ಕರಿತೀವಿ, ಅದು 41.1% ಅಷ್ಟು ಅದು ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಇವತ್ತಿನ ದಿನ 91,000 ಅಂದರೆ ಆಲ್ಮೋಸ್ಟ್ 100,000 ಅಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಸನಲ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದು ಯಾವುದೇ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರಿಗೆ ಅದನ್ನು ಮೈಕ್ರೋಪ್ರೊಸೆಸರಿಂದ ಟೆಕ್ನಾಲಜಿ ಡೆವಲಪ್ ಮಾಡುವಂಥದ್ದಾಗಿರಲಿ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡೋಂಥದ್ದು ಟೆಕ್ನಾಲಜಿ ಆಗಿರಲಿ, AI ಬಂದು ತುಂಬ ಕ್ರೂಷಿಯಲ್ ಆಗ್ತದೆ. ಮನೇಲಿ ಹೆಂಗಸರಿಗೂ ಸಹ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಕಂದ್ರೇನು AI ತುಂಬ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಅಂತಹ ಒಂದು ಸೆಕ್ಟರ್ಸಲ್ಲಿ ಬಂದು ಇವತ್ತಿನ ದಿನ 100,000 ಎಂಪ್ಲಾಯ್ಮೆಂಟ್ ನಾವಿಲ್ಲಿ ಕೊಡ್ತಾ ಇದ್ದೀವಿ. 100,000 ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವರು ಆನ್ಲೈನಲ್ಲಿ ಪ್ಲಾಟ್ಫಾರ್ಮಲ್ಲಿ ಬೇರೆಯವ್ರಿಗೆ ಸ್ಕಿಲ್ಸ್ನ ಕಲಿಸೋದ್ರಲ್ಲೂ ಸಹ ಸ್ಕಿಲ್ ಇಂಡಿಯಾ ಮುಖಾಂತರ ಅವರು ಅದನ್ನು ಕಲಿಸ್ಕೊಳ್ತಾ ಇದ್ದಾರೆ. ಹೌದು, ಭಾರತೀಯ ಯುವಕರು ಬಂದು 18 ಎಸ್ಪೆಷಲಿ ನಾವು 29 ಯುವ ಜನಾಂಗ ಏನಿದೆ ಅಂತ ಹೇಳ್ತೀವಲ್ಲ, ಅವರು ಭಾರತಕ್ಕೆ ತುಂಬ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿದೇಶಿ ಕಂಪನಿಗಳಿಗೆ ಜೀವನಾಡಿ ನಮ್ಮ ಭಾರತೀಯ ಯುವಜನತೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ವೇಳೆ ಈ ಯುವಜನತೆ ವಿದೇಶಗಳಿಗೆ ಹೋಗೋ ಬದಲು ನಮ್ಮ ದೇಶದಲ್ಲೇ ಇದ್ದಿದ್ರೆ ಭಾರತ ಒಂದು ITಯಲ್ಲಿ ಎಷ್ಟು ಸದೃಢ ರಾಷ್ಟ್ರವಾಗಿ ಬೆಳೀತಾ ಇತ್ತು ಅನ್ನೋದು ನಮಗೆ ಊಹಿಸಲು ಅಸಾಧ್ಯವಾಗುತ್ತೆ. ಅದಾದ ನಂತರದಲ್ಲಿ ಏನಂತ ಹೇಳಿದ್ರೆ, ಮಾಹಿತಿ ತಂತ್ರಜ್ಞಾನ COVID-19 ನಂತರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬೆಳೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಯಾಕಂದ್ರೆ ಲಾಕ್ಡೌನ್ ಆದರೂ ಕೂಡ ITಗೆ ತಂತ್ರಜ್ಞಾನಕ್ಕೆ ಯಾವುದೇ ತೊಂದರೆಗಳು ಆಗಿಲ್ಲ. ವರ್ಕ್ ಫ್ರಮ್ ಹೋಮ್ ಎನ್ನುವಂಥ ಕಾನ್ಸೆಪ್ಟ್ ಅನ್ನು ತಂದುಕೊಂಡ್ಬಿಟ್ಟು ಐಟಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಪರಿಣಾಮಕಾರಿಯಾಗಿ ಬೆಳೆದುಕೊಂಡು ಬರ್ತಾ ಇದೆ. ಇದೇ ಈಗ ಮಾಹಿತಿ ತಂತ್ರಜ್ಞಾನ ಋಣಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನು ಹೊಂದಿದೆ ಅಂತ ಅನ್ನೋದ್ರ ಬಗ್ಗೆ ನನ್ನ ಮಿತ್ರ ವಿನೋದ್ ಅವರು ಈಗ ಹೇಳಲಿಕ್ಕಿದ್ದಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಯಾವ ತರ ವರಹ ಆಗಿದೆಯೋ ಅದೇ ತರ ಅದರ ದುಷ್ಪರಿಣಾಮಗಳು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಬೀರ್ತಾ ಇದೆ. ಹಲವಾರು ದುಷ್ಪರಿಣಾಮಗಳಿದ್ದಾವೆ. ಅದರಲ್ಲಿ ಒಂದು ಸೈಬರ್ ಅಪರಾಧಗಳು, ಹೋದ ವರ್ಷ ಸುಮಾರು 50,000 ಕೇಸಸ್ಗಳು ರಿಜಿಸ್ಟರ್ಡ್ ಆಗಿರುವಂತ ಸೈಬರ್ ಅಪರಾಧಗಳು ಆಗಿರೋದು, ಮತ್ತೆ ಬೆಂಗಳೂರು ಸೈಬರ್ ಅಪರಾಧಗಳಲ್ಲಿ ರ್ಯಾಂಕ್ 1 ಆಗಿ ಇರುತ್ತೆ, ಮತ್ತೆ ಕರ್ನಾಟಕ ಸೈಬರ್ ಪೊಲೀಸ್ ಇಡೀ ದೇಶದಲ್ಲೇ ನಂಬರ್ 1 ಎಂದು ಹೆಸರುವಾಸಿಯಾಗಿದ್ದಾರೆ. ಸೈಬರ್ ಕ್ರೈಮ್ಗಳಲ್ಲಿ ಅನೇಕ ಸೈಬರ್ ಕೃತ್ಯಗಳಿದ್ದು ಅದರಲ್ಲಿ ಹ್ಯಾಕಿಂಗ್ ಅನ್ನೋದು ಸಿಕ್ಕಾಪಟ್ಟೆ ತಲೆನೋವುಗೀಡು ಮಾಡಿದ್ದು, ಜನರ ಇಂಪಾರ್ಟೆಂಟ್ ಚಿತ್ರಗಳಾಗಲಿ ವಿಡಿಯೋಗಳಾಗಲಿ ಪಬ್ಲಿಕ್ ಮಾಡುವುದು, ಮತ್ತೆ ಫಿಶಿಂಗ್ಗೆ ಒಂದು ಫೇಮಸ್ ಆದಂಥ ಒಂದು ಜಾಗ ಇದೆ ಜಮ್ತಾರ ಅಂತ ಉತ್ತರ ಪ್ರದೇಶದಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿನ ಯುವ ಜನತೆಗಳು ಕೆಲಸಕ್ಕೆ ಹೋಗಲ್ಲ, ಅವರು ಡೈಲಿ ಕೂತ್ಕೊಂಡು ಬರೀ ಇದೇ ಆಕ್ಟಿವಿಟಿಗಳು ಮಾಡ್ತಾ ಇರ್ತಾರೆ. ಅವ್ರು ಇವ್ರ ಫೋನ್ ಹ್ಯಾಕ್ ಮಾಡೋದು, ಅಕೌಂಟ್ಗಳಿಂದ ದುಡ್ಡು ತಗೊಳ್ಳೋದು. ಒಬ್ಬ ಕನಿಷ್ಠ ಪಕ್ಷ 5,000-10,000 ಕೂತ್ಕೊಂಡಲ್ಲೇ ಇನ್ ದ ಮೀನ್ಸ್ ಆಫ್ ಅನೈತಿಕಲ್ ವೇ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಾವು ಸುದ್ದಿಗಳಲ್ಲಿ ನೋಡ್ತಿದ್ದೀವಿ ಎಷ್ಟೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರ ಪ್ರೈವೇಟ್ ಚಿತ್ರಗಳನ್ನು ಆಕ್ಸೆಸ್ ಮಾಡಿ ಅದರಿಂದ ಸಿಕ್ಕಾಪಟ್ಟೆ ಥ್ರೆಟನ್ ಮಾಡಿ ಅವರಿಂದ ದುಡ್ಡು ಪಡೆಯೋದಾಗಲಿ ಬೇರೆ ಫೇವರ್ಸ್ ಪಡೆಯೋದಾಗಲಿ ನಡೀತಾ ಇದೆ. ಮತ್ತು ಇನ್ನೊಂದು ಸೀರಿಯಸ್ ITಪ್ರಾಬ್ಲಮ್ ಏನು ಅಂತ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತಂದರೆ ಆನ್ ಆನ್ ಆ್ಯಾವರೇಜ್ ಒಬ್ಬ ಯಂಗ್ಸ್ಟರ್ 6-8 ಅವರು ಸ್ಕ್ರೀನ್ನೇ ನೋಡ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ ಅಂತಂದರೆ ಅದೊಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿ ಟರ್ನ್ ಆಗ್ತಿದೆ. ಅದರಿಂದ ಸಮಾಜದಲ್ಲಿ ಅವನು ಆಕ್ಟಿವ್ ಆಗಿಲ್ಲ. ಮತ್ತು ಸ್ಕ್ರೀನ್ ಅಡಿಕ್ಷನ್ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದ್ದು ಎಷ್ಟೊಂದು ಜನ ಕೌನ್ಸ್ಲರ್ ಅದನ್ನು ಒಂದು ಸೀರಿಯಸ್ ಇಲ್ನೆಸ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡಲು ಆರಂಭಿಸಿದ್ದಾರೆ. ಮತ್ತು ಎಕ್ಸೆಸಿವ್ ಗೇಮಿಂಗ್ ಕಲ್ಚರ್ ಇಂಡಿಯಾದಲ್ಲಿ ITರೆಗ್ಯುಲೇಷನ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಎಷ್ಟೊಂದು ಗೇಮಿಂಗ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ. ಎಷ್ಟೊಂದು ಫ್ರೀಲಾನ್ಸ್ ಗೇಮರ್ಗಳು ಗೇಮ್ ಆಡ್ತಾ ಅವ್ರ ಗೇಮ್ಗಳನ್ನ ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡ್ತಿದ್ದಾರೆ. ಆ ಸ್ಟ್ರೀಮ್ ಮಾಡೋ ಮುಖಾಂತರ ಎಷ್ಟೊಂದು ಜನರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಎಕ್ಸೆಸಿವ್ ಗೇಮಿಂಗ್ ಕಲ್ಚರಿಂದ ಅವರು ಸ್ಟಡೀಸ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಅವರು ಬೇರೆ ಸಾಮಾಜಿಕ ಆ್ಯಕ್ಟಿವಿಟಿಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಮತ್ತು ಇನ್ಸೋಮ್ನಿಯಾನೂ ಆಗುತ್ತೆ. ಇನ್ಸೋಮ್ನಿಯಾ ಅಂತ ಅಂದರೆ ನಿದ್ದೆ ಬರಲ್ಲ ಅವ್ರಿಗೆ, ಅವ್ರ ಸ್ಲೀಪಿಂಗ್ ಪ್ಯಾಟರ್ನೇ ಚೇಂಜ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಸೀರಿಯಸ್ ಪ್ರಾಬ್ಲಮ್ಸ್ ಆಫ್ ಐ ಟಿ. ಮತ್ತು ಐ ಟಿಯಿಂದ ಇನ್ನೇನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂತೀವಿ, ಮತ್ತು ಮಷಿನ್ ಲರ್ನಿಂಗ್ ಅಂತ ಅಂತೀವಿ, ಬಟ್ ಒನ್ ಫೈನ್ ಡೇ ನಾವು ಮನುಷ್ಯರು ಮಾಡುವಂಥ ಕೆಲಸಗಳನ್ನು ಅವುಗಳೇ ತಗೊಂಡೋಗ್ತಿದ್ದಾರೆ. ಒಬ್ಬರು ಫೇಮಸ್